ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು, ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ರಾಗಿ ಬೇಸಾಯ ಕುರಿತು ಸಿದ್ದರಾಮಪ್ಪ ಹೂವಿನಹಾಳ್ ಅವರೊಂದಿಗೆ ಸಂದರ್ಶನ ಮತ್ತು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಹುಲ್ಕುಂದಾದ ಕಸ್ತೂರವ ಮೋಷನ್ನವರ್ ಹಾಗೂ ಸಂಗಡಿಗರಿಂದ ಗೀಗೆ ಪದಗಳನ್ನ ಆಲಿಸೋಣ. ಹಾಗಾದರೆ ಬನ್ನಿ ಮೊದಲಿಗೆ ರಾಗಿ ಬೇಸಾಯ ಕುರಿತು ಸಿದ್ದರಾಮಪ್ಪ ಹೂವಿನಹಾಳ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸೋಣ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದರಗುಪ್ಪ ತಾಲೂಕಿನ ಹಾವಿನಾಳ್ ಗ್ರಾಮದ ಸಿದ್ದರಾಮಪ್ಪ ಅವರು, ಇವರು ಸುಮಾರು ವರ್ಷದಿಂದ ಸಿರಿಧಾನ್ಯವನ್ನ ಬೆಳೀತಿದ್ದಾರೆ ಮತ್ತು ಜೊತೆಗೆ ಸಿರಿಧಾನ್ಯವನ್ನ ಸಂಸ್ಕರಣೆ ಮಾಡತಕ್ಕಂತ ಒಂದು ಸಣ್ಣ ಘಟಕವನ್ನ ಸಹ ಹಾಕೊಂಡು ಸಿರಿಧಾನ್ಯ ಬೇಸಾಯದಲ್ಲಿ ತೊಡಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಪ್ಪ ಅವರು ರಾಗಿ ಬೇಸಾಯದ ಅನುಭವವನ್ನ ನಮ್ಮ ಕೇಳುಗರೊಂದಿಗೆ ಹಂಚ್ಕೋತಿದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಅಲ್ಲಲ್ಲಿ ರಾಗಿಯನ್ನ ಬೆಳೀತಾ ಇದ್ದಾರೆ, ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ರಾಗಿ ಅವರದ ಒಂದು ಸಾಂಪ್ರದಾಯಿಕ ಬೆಳೆ, ಆದ್ರೆ ಉತ್ತರ ಕರ್ನಾಟಕದಲ್ಲಿ ರಾಗಿ ಬರೋದಿಲ್ಲ ಅಂತಕ್ಕಂತ ವಿಚಾರ ಇದೆ. ಆದ್ರೆ ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಸಹ ರಾಗಿ ಬೆಳೆಯ ಪ್ರಾತ್ಯಕ್ಷಿಕೆಗಳನ್ನ ಮಾಡಿ ರಾಗಿಯನ್ನ ಬೆಳೀಬಹುದು ಅಂತಕ್ಕಂತ ವಿಚಾರವನ್ನ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಪ್ಪ ಅವರು ರಾಗಿ ಬೇಸಾಯವನ್ನ ಹೇಗ್ ಮಾಡಿದ್ರು, ಇಳುವರಿ ಎಷ್ಟು ಬಂತು, ಯಾವ ತಳಿಯನ್ನ ಹಾಕಿದ್ರು, ಜೊತೆಗೆ ಹೇಗ್ ಅನಿಸುತ್ತೆ ರಾಗಿ ಬೇಸಾಯ ಅಂತಕ್ಕಂತ ವಿಚಾರವನ್ನ ಸಿದ್ದರಾಮಪ್ಪ ಅವರು ಹಂಚ್ಕೋತಾರೆ. ನಮಸ್ಕಾರ ಸಿದ್ದರಾಮಪ್ಪ ಅವರೇ. ನಮಸ್ತೆ ಸರ್. ನಮಸ್ತೆ. ರಾಗಿ ಬೇಸಾಯವನ್ನ ತಾವು ಎಷ್ಟು ವರ್ಷದ ಹಿಂದೆ ಮಾಡಿದ್ರು ಬೇಸಾಯವನ್ನ? ಸರ್, ನಾನು 2016 ಮಾಡ್ತಾ ಇದ್ದೆ ಸರ್. ರಾಗಿ ಒಂದೇ ಅಂತೇನಲ್ಲ, ಅದ್ರ ಜೊತೆಗೆ ಎಲ್ಲಾ ತರ ಸಿರಿಧಾನ್ಯನು ಬೆಳಿತಾ ಇದ್ದೆ ಸರ್. 2016 ಬೆಳೆಯಕ ಶುರು ಮಾಡಿದ್ದೀನಿ ಸರ್. 2017, 2018, 2019 ತನಕ ಬೆಳೆದೆ ಸರ್ ರಾಗಿ. ಸ್ವಲ್ಪ ಮಧ್ಯದಲ್ಲಿ ಒಂದು 2 ಬಿಟ್ಟಿದೀನಿ. ಸ್ವಲ್ಪ ಏನಂದ್ರೆ ಬೆಲೆ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬಿಟ್ಟಿವಿ. ಆಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಳೆ ಬೀಳದೇ ಇರೋದು ಒಂದು ಕಾರಣ ಸರ್. ಯಾಕಂದ್ರೆ ನಾವು ಹೆಚ್ಚಾಗಿ ಡ್ರೈಲ್ಯಾಂಡ್ ಮಳೆನೆ ಆಸೆ. ಹೌದೌದೌದು. ಹಾ ಸರ್, ನೀರಾವರಿ ಇದಾವೆ, ಬಟ್ ಬ್ಯಾಸಿಗೆ ನೀರಾವರಿ ಇದಾವೆ, ಆದ್ರೂ ನೀರು ಹರಿಸೋದು ಕಡಿಮೆನೆ. ಲಾಸ್ಟ್ ಥೈಲ್ಯಾಂಡ್ ಇರೋದ್ರಿಂದ ನೀರು ಸರಿಯಾಗಿ ಸಿಗಲ್ಲ ನಮ್ಮ ಲ್ಯಾಂಡ್ ಗಳಿಗೆ. ಆ ತರ ನಾನು ಸ್ವಲ್ಪ ಹಂಗಾಗಿ ಹೆಚ್ಚಾಗಿ ಸಿರಿಧಾನ್ಯನೇ ಬೆಳಿತಾ ಇದ್ದೀನಿ. ರಾಗಿಯನ್ನ ತಾವು 2-3 ವರ್ಷ ಬೆಳೆದ್ರಿ, ಹೇಗೆ ಬಂತು ಇಳುವರಿ, ಅದು ಹೇಗ್ ಬಂತು, ಎಕರೆಗೆ ಎಷ್ಟು ತಕ್ಕೊಂಡ್ರಿ ರಾಗಿಯನ್ನ? ಸರ್, ಅದು ಮಳೆ ಆಶ್ರಿತದಲ್ಲಿ ಸುಮಾರು 8-11-12 ಕ್ವಿಂಟಲ್ ತನಕ ಬೆಳೆದಿದ್ವಿ ಸರ್. ನಾ ರೈತರ ತರಂತೆ ಬೀಜ ತಗೊಂಡಿದ್ದೆ. ಯಾವಾಗ ಅಂದ್ರೆ ಮುಡಿ ರಾಗಿ ಅಂತೇಳಿ, ಅದರಲ್ಲಿ ಪೂರ ಕೆಂಪು ಇರುತ್ತೆ ಸರ್ ಆ ರಾಗಿ ಬಂದ್ಬಿಟ್ಟು. ಬಹಳ ಕಡಿಮೆ ಇರುತ್ತೆ ಸರ್, 1-2% ಇರ್ಬೋದು ಸರ್ ಅಷ್ಟೇ ಅದ್ರಲ್ಲಿ ಮುಡಿ ರಾಗಿ ಅಂತೇಳಿ. ಅದು ಒಂಥರ ದೇಶಿ ತಳಿ ಅಂತಾನೆ ಕೆಲವು ರೈತರು ಹೇಳ್ತಾ ಇದಾರೆ. ನಾನು ಯೂನಿವರ್ಸಿಟಿನಲ್ಲಿ ಸೀಡ್ ತಗೊಂಬಂದಿಲ್ಲ ಸರ್, ಬೀಜ ಬಂದ್ಬಿಟ್ಟು ರೈತರ ಕಡೆಗೆ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಹಂಗಾಗಿ ಅದು ಮುದಿ ರಾಗಿ ಅಂತಾನೆ ಅವರು ಹೇಳ್ತಾ ಇದಾರೆ, ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿರ್ದಿಷ್ಟವಾದ ತಳಿ ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ಎಕರೆಗೆ 8-10 ಕ್ವಿಂಟಲ್ ಬಂತ ನಿಮ್ದು? ಬಂದಿದೆ ಸರ್, 10-11 ಕೂಡ ಬಂದಿದೆ ಸರ್. ಒಂದೊಂದು ಮಳೆ ಸ್ವಲ್ಪ ಚೆನ್ನಾಗಿ ಆತಂದ್ರೆ ಸ್ವಲ್ಪ ಚೆನ್ನಾಗಿನೆ ಬರುತ್ತೆ ಸರ್ ಈಲ್ಡಿಂಗ್ ಅಲ್ಲಿ. ಒಂದೆರಡು ನೀರಾವರಿಯನ್ನ ಕೊಟ್ರೆ ಹೇಗಾಗತ್ತೆ? ಮಳೆ ಹೋದಾಗ ನೀರಿನ ಅನುಕೂಲತೆ ಇದ್ದವರು ಕೊಟ್ರೆ ಕೊಡ್ಬೋದು ಸರ್, ಇನ್ನು ಚೆನ್ನಾಗಿ ಬರುತ್ತೆ. ಅದರಲ್ಲಿ ನಾಟಿ ಪದ್ಧತಿಯಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿನೇ ಇಳುವರಿ ತೆಗಿಬಹುದು ಸರ್. ಅದಕ್ಕೆ ಸ್ವಲ್ಪ ನೀರಾವರಿ ಬೇಕಾಗತ್ತೆ. ನಾವು ಡೈರೆಕ್ಟ್ ಬಿತ್ತನೆ ಮಾಡೋದ್ರಿಂದ ಸ್ವಲ್ಪ ಡ್ರೈ ಲ್ಯಾಂಡ್ ಅಲ್ಲಿ ಬೆಳೆಯೋದ್ರಿಂದ ಇಳುವರಿ ಸ್ವಲ್ಪ ನಾಟಿಗೂ ಮತ್ತೆ ಬಿತ್ತನೆಗೂ ಕಡಿಮೆ ಅನಿಸ್ತದೆ ಸರ್. ಹೇಗೆ ಸಿದ್ದರಾಮಪ್ಪ ಅವರೇ, ರಾಗಿ ಬೀಜ ಬಹಳ ಸಣ್ಣದಿರುತ್ತೆ, ಎಕರೆಗೆ 8 ಕೆಜಿ ಬೀಜವನ್ನ ಬಿತ್ತನೆ ಮಾಡಿದ್ರಿ, ಹೇಗೆ ಬಿತ್ತನೆಯನ್ನ ಮಾಡಿದ್ರಿ? ಇದನ್ನ ಏನಾದ್ರೂ ನೇರವಾಗಿ ಬೀಜವನ್ನ ಬಿತ್ತನೆ ಮಾಡಿದ್ರೆ ಬೀಜದ ಜೊತೆ ಏನಾದ್ರೂ ಮಿಶ್ರಣ ಮಾಡಿ ಉಸುಕು ಇಂಥವೆಲ್ಲ ಮಿಶ್ರಣ ಮಾಡಿ ಬಿತ್ತನೆ ಮಾಡ್ತದ್ರಿ, ಹೇಗ್ ಮಾಡಿರ್ತಾವ ಬಿತ್ತನೆ? ಯಾರು ಡೈರೆಕ್ಟ್ ಕೂರಿಗೆ ಬಿತ್ತಾರಲ್ವಾ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಎಕರೆಗೆ 1 ಕೆಜಿ ಕೂಡ ಬಿತ್ತಬಲ್ಲೆ ನವಣೆ ಇದೆಲ್ಲ. 1-1.5 ಕೆಜಿ ಅಂತ ಬಿತ್ತಾರಲ್ಲ ತಿರುಕೂರಿಯಲ್ಲಿದ್ದ, ಎಕರೆಗೆ 1 ಕೆಜಿನೇ ಬಿತ್ತೀನಿ. ರಾಗಿ ಬಂದು 4-5 ಕೆಜಿ ಬೇಕಾಗತ್ತೆ. ಹೌದು, ಬಿತ್ತ ಕಲೆ 1 ಕೆಜಿ ಕೂಡ ಬಿತ್ತಬಲ್ಲೆ ಅಂತ ಹೇಳ್ತಾ ಇದೀನಿ ನಿಮ್ಗೆ. ನವಣೆ ಎಲ್ಲ ನಮ್ಮಲ್ಲಿ ಒಳ್ಳೆ ಎರೆ ಭೂಮಿ ಇರೋದ್ರಿಂದ ನಮ್ಗೆ 1.5 ಕೆಜಿ ಸಾಕಾಗತ್ತೆ ಸರ್ ನವಣೆ 1 ಎಕರೆಗೆ. ಅಂತ ಟೈಮ್ನಲ್ಲಿ ಬಹಳ ಕಡಿಮೆ ಪ್ರಮಾಣದ ಬಿತ್ತನೆ ಮಾಡೋದು ಕೂಡ ಕಲಿಸಿದ್ದಾರೆ ನಮ್ಮ ಯಜಮಾನರು. ಬಿತ್ತುವುದರಲ್ಲಿ ತಾವು ತುಂಬಾ ನೈಪುಣ್ಯತೆಯನ್ನ ಪಡ್ಕೊಂಡಿರಿ. ಹೌದು ಸರ್, ನಾನು ಸುಮಾರು 16ನೇ ವಯಸ್ಸಿನಿಂದ ಬಿತ್ತನೆ ಮಾಡೋದು ಕಲ್ತಿದ್ದೆ ಸರ್. ಸಿದ್ದರಾಮಪ್ಪ ರಾಗಿಯನ್ನ ತಾವು ಸಾಲಿನಿಂದ ಸಾಲಿಗೆ ಅಂತರವನ್ನ ಎಷ್ಟು ಕೊಟ್ರಿ? 5 ಕೆಜಿ ಬೀಜ 1 ಎಕರೆಗೆ. ಸಾಲಿನಿಂದ ಸಾಲಿಗೆ 18 ಇಂಚು ಸರ್. ಮತ್ತೆ ಬೀಜದಿಂದ ಬೀಜಕ್ಕೆ ಇದೇನು ಬರಲ್ಲ ಸರ್ ರಾಗಿನಲ್ಲಿ. ಹೌದು, ಸಾಲಿನಿಂದ ಸಾಲಿ ಮಾತ್ರ 18 ಇಂಚು ಕೊಡ್ತಾ ಇದ್ವಿ ಸರ್. ನಮ್ಮಲ್ಲಿ ಗಡ್ಡೆ ಕುರಿ ಅಂತೇಳಿ ಅಂತೀವಿ ಸರ್, ಆ ಕುರಿಗೆ ಬಿತ್ತನೆ ಮಾಡ್ತೀವಿ ಸರ್. ಈಗ ಬಿತ್ತನೆ ಮಾಡುವಾಗ ಭೂಮಿಯನ್ನ ಹೇಗೆ, ಒಣ ಮಣ್ಣಲ್ಲಿ ಬಿತ್ತನೆ ಮಾಡ್ತೀರೋ ಹಸಿ ಮಣ್ಣಲ್ಲಿ ಮಾಡ್ಕೊಂಡು ಬಿತ್ತನೆ ಮಾಡ್ತೀರಾ, ಹೇಗೆ ತಾವು? ಇಲ್ಲ ಸರ್, ನಾವು ಒಣ ಮಣ್ಣಲ್ಲಿ ಯಾವುದೇ ಬೆಳೆನು ಬಿತ್ತನೆ ಮಾಡಲ್ಲ ಸರ್. ನಮ್ದು ಕಪ್ಪು ಭೂಮಿ ಇರೋದ್ರಿಂದ ಒಂದು ಒಳ್ಳೆ ಹಸಿ ಮಳೆ ಆದ್ಮೇಲೆ ಹಸಿನಲ್ಲೇ ಬಿತ್ತನೆ ಮಾಡ್ತೀವಿ ಸರ್. ಬಿತ್ತನೆ ಒಂದ್ಸರಿ, ಮೊದ್ಲೆಲ್ಲ 2 ಸರಿ ಮಡಿಕೆ ಅಥವಾ ಟಿಲ್ಲಾರು ಎಲ್ಲ ಹೊಡ್ಕೊಂಡು ಕುಂಟೆ ಹರಕೊಂಡು ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಬಟ್ ಈ ಇತ್ತೀಚೆಗೆ ನಮ್ಮ ಕೃಷಿ ಪದ್ಧತಿ ಹೆಂಗಾಗಿದೆ ಅಂದ್ರೆ ಅಡ್ಡಾರಿ ಉದ್ದು ಬಿತ್ತು ಅಂತೇನೆ ಒಂದು ಗಾಜೆ ಮಾತಿದೆ ಅಲ್ವಾ. ಬಟ್ ಏನಪ್ಪ ಅಂದ್ರೆ ಯಾವುದೇ ವ್ಯರ್ಥ ಇರಬಾರ್ದು ಅನ್ನೋದು ಒಂದು ಸಿದ್ಧಾಂತದ ಮೇಲೆ ನಾವು ಈಗ ಕೃಷಿ ಮಾಡ್ತಾ ಇದೀವಿ. ಅತಿ ಸರಳ, ಖರ್ಚು ಕಡಿಮೆ ಆಗ್ಬೇಕು, ಚೆನ್ನಾಗಿ ಲಾಭ ಬರಬೇಕು. ಅಷ್ಟೇ ಸರ್, ಆ ತರ ಒಂದು ಸಿದ್ಧಾಂತದಿಂದ ನಮ್ಮ ಗುರುಗಳಿದ್ರು SM ಕಲ್ಮಠ ಅಂತೇಳಿ. ಬಟ್ ಇವತ್ತು ಅವ್ರಿಲ್ಲ, ಅವರೆಲ್ಲ ನಮ್ಗೆ ಇದನ್ನೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಸಾವಯವದಲ್ಲಿ ಯಾವ್ದನ್ನ ಯಾವ ತರ ಮಾಡಬೇಕು ಅದನ್ನೆಲ್ಲ ನನಗೆ ಸತತ ಒಂದು 3 ವರ್ಷ ನಮ್ಮಲ್ಲೇ ಇದ್ದು ಈ ಸಾವಯವ ಕೃಷಿ ಗ್ರಾಮ ಅಂತ ಏನ ಆಯ್ತಲ್ವ ಸರ್, ಆ ಸ್ಕೀಮ್ ಅಲ್ಲಿ ನಮ್ಮ ಗ್ರಾಮ ಸೆಲೆಕ್ಟ್ ಆಗಿದ್ದು. ಅದರಲ್ಲಿ ನನ್ನ ಅಧ್ಯಕ್ಷನ್ ಕೂಡ ಮಾಡಿದ್ರು. ಯಾಕಂದ್ರೆ ಅಷ್ಟರೊಳಗೆ ನಾನು ಆರ್ಗ್ಯಾನಿಕ್ ಮಾಡ್ತಾ ಇದ್ದೆ ಸಾವಯವ ಪದ್ಧತಿ, ಕೆಲವೊಂದು ಭತ್ತ ಮೆಣಸಿನಕಾಯಿ ಈ ತರದ್ವೆಲ್ಲ ಮಾಡ್ತಾ ಇದ್ವಿ ಸರ್. ಬಟ್ ಅವಾಗ ನಮ್ಗೆ ನಮ್ ಸಾರು ಈ ಸಿರಿಧಾನ್ಯ ಬೇಡ್ರಿ ಅಂತೇಳಿ ನಮ್ಗೆಲ್ಲ ಪ್ರಚೋದನೆ ಕೊಟ್ರು. ಹೇಗೆ ರಾಗಿಯನ್ನ ಬಿತ್ತನೆ ಮಾಡಿದ್ಮೇಲೆ ಏನೇನು ಬೇಸಾಯ ಕ್ರಮಗಳು ಮಾಡ್ಬೇಕಾಗತ್ತೆ, ಬಿತ್ತನೆ ಆದ್ಮೇಲೆ ಏನೇನ್ ಮಾಡ್ಬೇಕು ಅದಕ್ಕೆಲ್ಲ? ಸರ್, ನನ್ನ ಪದ್ಧತಿ, ನಾನು ಸುಮಾರು 16 ವರ್ಷ ಆಯ್ತು ಸರ್ ನಾನು ಆರ್ಗ್ಯಾನಿಕ್ ಫಾರ್ಮರ್ ಅಂದ್ರೆ ಸಾವಯವ ಕೃಷಿ. ಹೌದು, ನಾನು 16 ವರ್ಷದಿಂದ ಒಂದು ಗೊಬ್ಬರದ ಅಂಗಡಿಗೂ ಹೋಗಿಲ್ಲ, ಒಂದು ಬೀಜದ ಅಂಗಡಿಗೂ ಹೋಗಲ್ಲ ಸರ್. ನಾನು ಏನಿದ್ರೆ ಸ್ವಾವಲಂಬಿ ಕೃಷಿ ಅಂತಾರಲ್ವಾ, ಆ ತರ ಬೀಜ ನನ್ನದೇ, ಗೊಬ್ಬರ ನನ್ನದೇ, ಔಷಧಿ ನನ್ನದೇ ಅನ್ನೋ ಸಿದ್ಧಾಂತದಲ್ಲಿ ನಾನು ಬೇಸಾಯ ಮಾಡೋದು ಸರ್. ಹಂಗಾಗಿ ಒಂದ್ಸರಿ ಮಾತ್ರ ನಾವು ಬೀಜ ರೈತರ ಕಡೆ ತಗೊಂಡಿದೀನಿ. ಅಲ್ಲಿಂದ ಇಲ್ಲಿವರೆಗೂ ನಾನು ಸುಮಾರು 2011ರಲ್ಲಿ ಭತ್ತದ ಬೀಜ ತಂದಿರ್ತಕ್ಕಂಥದ್ದು ಇವತ್ತಿನವರೆಗೂ, ಈಗ 12-13ನೇ ವರ್ಷ ಸರ್, ಇವತ್ತಿಗೂ ಅದೇ ಬೀಜನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಬೀಜ, ನಿಮ್ದೇ ಬೀಜ, ನಿಮ್ದೇ ಗೊಬ್ಬರ, ನಿಮ್ದೇ ಎಲ್ಲಾ ಕೂಲಿ ಆಳುಗಳು, ನಿಮ್ದೇ ಎತ್ತುಗಳು, ಏನು ಹೊರಗಡೆ ತರುವಂಗಿಲ್ಲ ಜಾಸ್ತಿ. ಇಲ್ಲ ಇಲ್ಲ, ಟ್ರ್ಯಾಕ್ಟರ್ ಬಾಡಿಗೆ ಒಂದ್ ತಗೊಂತೀನಿ ಸರ್, ಟ್ರ್ಯಾಕ್ಟರ್ ಬಾಡಿಗೆ ಟೈಮ್ ಬಂದಾಗ ಲೇಬರ್ ತಗೊಂತೀನಿ. ನಂದು ಸುಮಾರು ಒಂದ್ 22 ಎಕರೆ ಜಮೀನು ಇದೆ ಸರ್. ಅಂದ್ರೆ ಸಂಪೂರ್ಣವಾಗಿ ನೀವು ಸಿರಿಧಾನ್ಯಗಳನ್ನ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದೀರಿ? ಸಾವಯವ ಬೇಸಾಯ ಸರ್, ಒಂದು 2 ಎಕರೆ ಮಾತ್ರ ಅದು ಒಂದ್ ಕ್ರಾಪ್ ಭತ್ತ ಬೆಳ್ಕೊಂತೀನಿ ಸರ್. ಉಳಿದಂತೆ ಉಳಿದದ್ದೆಲ್ಲ ಭೂಮಿಯಲ್ಲ ಸಿರಿಧಾನ್ಯಕ್ಕಾಗಿ ನಾನು ಬೆಳಿತಾ ಇದ್ದೀನಿ ಸರ್. ಹಂಗಾಗಿ ನನಗೆ ಈ ಲೇಬರ್ ಸಮಸ್ಯೆ ಬಹಳ ಅಷ್ಟೊಂದೇನು ಅನಿಸಿಲ್ಲ. ಅಂದ್ರೆ ನೀವು ಸಿರಿಧಾನ್ಯ ಈ ರಾಗಿಗೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನ ಹಾಕಿಲ್ಲ? ಇಲ್ಲ ಇಲ್ಲ ಸರ್, ನಮ್ದು ಪದ್ಧತಿ ಹೆಂಗಂದ್ರೆ ಸಗಣಿ ಗೊಬ್ಬರ ಪ್ರತಿ 3-4 ವರ್ಷಕ್ಕೊಮ್ಮೆ ಸಗಣಿ ಗೊಬ್ಬರ ಕೊಡ್ತೀವಿ ಸರ್. ಹಂಗೇನಾರ ಗೊಬ್ಬರ ಬೇಕಂತ ಅವಶ್ಯಕತೆ ಬಿದ್ರೆ ಎರೆಹುಳು ಗೊಬ್ಬರ ಇರುತ್ತೆ ಸರ್ ನಮ್ ರೆಗ್ಯುಲರ್. ಎರೆಹುಳು ಗೊಬ್ಬರ ಎಕರೆಕ್ಕೆ ಒಂದ್ 5-10 ಕಿಲ ಸ್ವಲ್ಪ ಬೆಳೆ ನೋಡ್ಕೊಂಡ್ಬಿಟ್ಟು ಕೆಲವೊಂದ್ ಬೆಳೆಗಳಿಗೆ 30 ಕಿಲ ತನಕ ಕೊಡ್ತೀನಿ ಸರ್. 5-30 ಕಿಲ ತನಕ ಕೊಡ್ತೀನಿ, ಬಟ್ ಡಿಪೆಂಡ್ ಅಪನ್ ಕ್ರಾಪ್, ಅದ್ರದ್ ಬೆಳವಣಿಗೆ ನೋಡ್ಕೊಂಡು ಕೊಡ್ತಾ ಇರ್ತೀರಿ. ಈಗ ರಾಗಿಯನ್ನ ಬಿತ್ತಿದ ಮೇಲೆ ಅದಕ್ಕೆ ಅಂತರ್ ಬೇಸಾಯ ಮಾಡೋದಿರ್ಬೋದು, ಕಳೆ ತೆಗೆಯೋದು ಎಲ್ಲ ಹೇಗೆ ಮಾಡ್ತಾ ಇದ್ರಲ್ಲ? ಇಲ್ಲ ಸರ್, ಇತ್ತೀಚೆಗೆ ಮೊದ್ಲು ಅರಗ್ತಾ ಇದ್ವಿ, ಎಡೆ ಹೊಡಿತಿದ್ವಿ ಸರ್. ಈಗಲೂ ಹೊಡಿತಾ ಇದೀವಿ, ಎಡೆ ಕುಂಟಿ ಹೊಡಿತೀವಿ ಸರ್. ಒಂದ್ ಟೈಮ್ ಅಥವಾ 2 ಟೈಮ್ ಎಡೆ ಕುಂಟಿ ಹೊಡಿತೀವಿ. ಕಳೆ ಅನ್ನಕ್ಕೆ ಈಗ ಇತ್ತೀಚೆಗೆ ನಮ್ಮ ಹೊಲದಲ್ಲಿ ಕಳೆ ಕಡಿಮೆ ಆಗಿದೆ ಸರ್. ಕಾರಣ ಭೂಮಿ ಫಲವತ್ತತೆ. ಮೊದ್ಲೆಲ್ಲ ರಾಸಾಯನಿಕ ಮಾಡೋದ್ರಿಂದ ಸ್ವಲ್ಪ ಕಳೆ ಬೀಜ ಹೆಚ್ಚಾನೆ ಆಗ್ತಾ ಇತ್ತು ಪ್ರತಿ ವರ್ಷ. ಈಗ ಸುಮಾರು 3 ವರ್ಷ ಆಗಿರ್ಬೋದು ಸರ್, ಕಳೆ ಏನ್ ತಗಿಸಲ್ಲ ನಾನು ಯಾವ್ದ್ರಲ್ಲಿ ಸಿರಿಧಾನ್ಯದಲ್ಲಿ. ಬಟ್ ಎಲ್ಲೋ ಒಂದ್ ಇರುತ್ತೆ, ನನ್ಗೆ ಅಷ್ಟೊಂದೇನ್ ತೊಂದ್ರೆ ಕೊಡ್ತಾ ಇಲ್ಲ. ಈಗ ಸದ್ಯ ನಾವ್ ಮಾಡೋದೇನಂದ್ರೆ ಇತ್ತೀಚೆಗೆ ಔಷಧಗೂ ಮೊದ್ಲೆಲ್ಲ ಪಂಚಗವ್ಯ ಜೀವಾಮೃತ ಸ್ಪ್ರೇ ಮಾಡ್ತಿದ್ದೆ ಸರ್. ಈ 3 ವರ್ಷ ಆಯ್ತು ಪಂಚಗವ್ಯನ ಸ್ಪ್ರೇ ಮಾಡ್ತಾ ಇಲ್ಲ, ಯಾಕಂದ್ರೆ ಯಾವುದೇ ರೋಗ ಬರ್ತಾ ಇಲ್ಲ. ಅಂದ್ರೆ ನಿಮ್ಮ ಭೂಮಿ ಆತರ ಫಲವತ್ತ ಆಗ್ಬಿಟ್ಟಿದೆ ಈಗ? ಹೌದೌದು ಸರ್, ಸ್ಟ್ರಾಂಗ್ ಆಗಿದೆ, ಶಕ್ತಿಯುತವಾಗಿದೆ ಮಣ್ಣು. ಶಕ್ತಿಯುತ ಆಗಿದೆ ಅಷ್ಟ. ಆಮೇಲೆ ಇತ್ತೀಚೆಗೆ ಯಾವುದೇ ರೋಗ ಬಂದ್ರು ಪಕ್ಕದ ಇರತಕ್ಕಂತ ಹೊಲಗಳಿಗೆ ಬಂದ್ರೆ ನಮ್ಮ ಭೂಮಿಗೇನ್ ಬರಲ್ಲ ಸರ್. ಹೇಗೆ ರಾಗಿಯನ್ನ ಬಿತ್ತಿದ ಮೇಲೆ ಏನ್ ಮಾಡ್ತಿದ್ರಲ್ಲ ಬೇಸಾಯ ಕ್ರಮಗಳನ್ನ ಏನ್ ಮಾಡ್ತಿರ್ತಾವ್ ಸರ್? ನಾವು ಒಂದು ಒಳ್ಳೆ ಮಳೆ ಬಂತಂದ್ರೆ ಬಿತ್ತನೆ ಮಾಡ್ತೀವಿ ಸರ್. ಅದು ಯಾವ ತರ ಅಂದ್ರೆ ನಮ್ಗೆ ಯಾವ ಟೈಮಿಗೆ ಬಿತ್ತಬೇಕು ಆ ಟೈಮ್ ಮಳೆ ಬಂದ್ರೆ ಅದ್ರ ರಾಗಿ ಬಿತ್ತೀನಿ ಸರ್. ನಿಮ್ಮ ಅನುಭವದಲ್ಲಿ ಯಾವ ತಿಂಗಳಲ್ಲಿ ಬಿತ್ತಿದ್ರೆ ನಮ್ಮ ಭಾಗದಲ್ಲಿ ಚೆನ್ನಾಗಿ ಇಳುವರಿ ಬರ್ತದಂತೀರಿ ಸರ್? ನಮ್ಮ ಭಾಗದಲ್ಲಿ ಜೂನ್ ಲಿಂದ ಸೆಪ್ಟೆಂಬರ್ ತನಕ ಈ ಒಳಗೆ ಮಳೆ ಬಂದ್ರೆ ಚೆನ್ನಾಗಿ ಬರುತ್ತೆ ಸರ್. ಮುಂಗಾರು ಅಥವಾ ಹಿಂಗಾರಕ್ಕಿನ್ನ ಸ್ವಲ್ಪ ಮುಂಚಿತವಾಗಿ, ಇದೇನು ಕಾರ್ತಿ ಲೆಕ್ಕ ಹೇಳಿದ್ರೆ ಮಗಿ ಕಾರ್ತಿ ತನಕ ತಿಂಗಳು ಆಗಸ್ಟ್ ನಲ್ಲಿ ಸರ್, ಆಗಸ್ಟ್ ತನಕ ಸೆಪ್ಟೆಂಬರ್ ಫಸ್ಟ್ ವೀಕ್ ತನಕ ಬಿತ್ತನೆ ಮಾಡಿದ್ರೆ ಒಳ್ಳೇದು ಸರ್. ಒಳ್ಳೇದು, ಯಾಕಂದ್ರೆ ನಮ್ಗೆ ಸ್ವಲ್ಪ ಇಂದ್ಲು ಮಳೆ ಬೇಗ ಕಡಿಮೆ ಆಗುತ್ತಲ್ವಾ? ಹೌದು. ಹಂಗಾಗಿ ಸ್ವಲ್ಪ ಒಂದು 15 ದಿವಸ ಮುಂಚಿತವಾಗಿ ಬಿತ್ಕೊಂಡ್ರೆ ನಮ್ಗೆ ಮಗಿ ಕಾರ್ತಿ ತನಕ ಬಿತ್ತಿದ್ರೆ ಚಲೋ ಸರ್. ಚಲೋ ಬರುತ್ತೆ. ಸರ್, ಮತ್ತೆ ಉತ್ತರೆ ಉಡ್ಬೆ ಅಂದ್ರೆ ಸ್ವಲ್ಪ ಈಲ್ಡಿಂಗ್ ನಲ್ಲಿ ಕಷ್ಟ ಆಗುತ್ತೆ, ಕಾಳನ್ನು ಸಣ್ಣ ಆಗುತ್ತೆ. ಹೌದು, ಯಾಕಂದ್ರೆ ಇದು ಹುಲ್ಲಿಗೆ ಹುಲ್ಲಿನ ಜಾತಿಯ ಒಂದು ಬೆಳೆ ಇರೋದ್ರಿಂದ ಇದರಲ್ಲಿ ಅಂತರ ಬೇಸಾಯವನ್ನ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಹೇಗೆ ಎಡೆ ಕುಂಟೆ ಹಾಕೋದು ಇದರಲ್ಲಿ ಕಷ್ಟನ? ಎಡೆ ಕುಂಟೆ ಹಾಕೋದ್ರಿಂದ ಏನ್ ಕಷ್ಟ ಇಲ್ಲ ಸರ್, ಹಾಕ್ಬೋದು. ಬಟ್ ಮಿಶ್ರ ಬೆಳೆ ಅಂತರ ಬೆಳೆ ಬೆಳೆಯಬೇಕಾದ್ರೆ ಸಮಸ್ಯೆ ಏನಂದ್ರೆ ಲೇಬರ್ ಕಟಿಂಗ್ ಮಾಡಿಸ್ಬೇಕಾಗತ್ತೆ ಕೊಯ್ಲು ಮಾಡ್ಬೇಕಾದ್ರೆ. ಅದು ಈಗ ಈ ಲೇಬರ್ ಕೈಗೆ ಎಟಕದ ಉಳಿ ದ್ರಾಕ್ಷಿ ಆ ಲೇಬರ್ ಇಂದ ಕೆಲಸ ಮಾಡಿದ್ರೆ ನಾವು ಬೇಸಾಯ ಮಾಡಕ್ ಆಗಲ್ಲ. ಹಂಗಾಗಿ ಮಿಷನ್ ಕಟಿಂಗ್ ಮಾಡ್ಸೋ ಇರೋದ್ರಿಂದ ನಾನು ಅಂತರ್ ಬೇಸಾಯ ಅಂತೂ ಮಾಡಲ್ಲ ಸರ್. ಬಟ್ ನನ್ನ ಭೂಮಿನಲ್ಲಿ ಕೆಲವೊಂದ್ 2 ಎಕರೆ ಸಾವೆ, ಕೆಲವೊಂದ್ 2 ಎಕರೆ ಉದ್ದು, ಕೆಲವೊಂದ್ 2 ಎಕರೆ ರಾಗಿ, ಈ ತರ ಒನ್ ಬೈ ಒನ್ ಒಂದ್ ಕಡೆಯಿಂದನು ಮಾಡ್ತೀನಿ ಸರ್. ಅಂದ್ರೆ ಮಿಶ್ರ ಬೇಸಾಯ ಬೆಳೆ ಬೆಳೆಯಲ್ಲ. ಆಮೇಲೆ ಪ್ರತಿ ಕ್ರಾಪ್ ಟು ಕ್ರಾಪ್ ಚೇಂಜ್ ಆಗ್ತಾನೆ ಇರ್ತದೆ ಸರ್, ಬದಲಾವಣೆ ಆಗ್ತದೆ, ಬೆಳೆ ಬದಲಾವಣೆ ಆಗತ್ತ. ಈ ಸರಿ ಈ ಭೂಮಿಗೆ ರಾಗಿ ಬಿತ್ತರೆ ನೆಕ್ಸ್ಟ್ ಟೈಮ್ ಜೋಳ ಅಥವಾ ಭತ್ತ ಅಥವಾ ಬೇರೆ ಬೇರೆ ಒಟ್ಟ ಆತರ. ಮತ್ತೆ ಸಿರಿಧಾನ್ಯದಲ್ಲಿ ಚೇಂಜ್ ಆಗ್ತಿರ್ತವೆ, ಈ ತರ ಬೆಳೆ ಚೇಂಜ್ ಮಾಡ್ತಾ ಇರ್ತೀನಿ ಸರ್. ಹಂಗಾಗಿ ನನಗೆ ಅದರಿಂದ ಸ್ವಲ್ಪ ಆಗುವ ಅದೇನು ತೊಂದರೆಗಳು ಕಡಿಮೆ ಆಗಿದ್ದಾವೆ. ಮತ್ತೆ ಈಗ ಸ್ವಲ್ಪ ಇದು ಏನು ಹುಲ್ಲು ಬರುತ್ತಲ್ವಾ, ಹುಲ್ಲು ಮಿಷನ್ ಕಟಿಂಗ್ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಭೂಮಿನಲ್ಲಿ ಉಳ್ಕೊಂತತೆ. ಅದನ್ನೇನು ನಾವು ಸುಡೋದು ಏನ್ ಮಾಡಲ್ಲ ಸರ್, ಮಡಿಕೆ ಹೊಡೆದು ಬಿಟ್ಟು ಬಿಡ್ತೀವಿ. ಆಮೇಲೆ ಬೆಳೆಯಲಿಂದ ಬೆಳಿಗ್ಗೆ ಮ್ಯಾಕ್ಸಿಮಮ್ ಒಂದರಿಂದ ಒಂದೂವರೆ ತಿಂಗಳು ಗ್ಯಾಪ್ ಕೊಡ್ತೀನಿ ಸರ್. ಗ್ಯಾಪ್ ಕೊಡ್ತೀರಿ ಎಲ್ಲ ಅಲ್ಲೇ ಭೂಮಿಯಲ್ಲೇ ಮುಳುಗಿಸ್ಬಿಡ್ತಿರುವುದೆಲ್ಲ ಕಸ ಕಡ್ಡಿಗಳನ್ನೆಲ್ಲ? ನನಗೆ ಬೇಕಾದಷ್ಟು ಭತ್ತದುಲ್ಲು ಇದು ತಗೊಂತೀವಿ ಸರ್. ಕೆಲವೊಂದ್ ಈ ಕೊರ್ಲೆ ಆರ್ಕದುಲ್ಲು ದನಗಳು ಅಷ್ಟೊಂದ್ ಚೆನ್ನಾಗಿ ತಿನ್ನಲ್ಲ. ರಾಗಿ ಹುಲ್ಲನ್ನು ಹೇಗೆ ತಿಂತಾವ ದನಗಳು? ರಾಗಿ ಹುಲ್ಲು ಚೆನ್ನಾಗಿ ತಿಂತಾವ ಸರ್. ತಿಂತಾವೆ ರಾಗಿ ಹುಲ್ಲು ಚೆನ್ನಾಗಿ ತಿಂತಾವೆ. ಮತ್ತೆ ಇದರಲ್ಲಿ ನವಣೆ ಹುಲ್ಲು ಸ್ವಲ್ಪ ಪರವಾಗಿಲ್ಲ. ಇದು ಕೊರ್ಲೆದು ಮತ್ತೆ ಆರ್ಕದ್ದು ಇದು ಕೈ ಸಿಗಲ್ಲ ಸರ್, ಪೌಡರ್ ತರ ಆಗ್ಬಿಡುತ್ತಲ್ಲ ಪುಡಿ ಪುಡಿ, ಹಂಗಾಗಿ ಅದನ್ನ ಯೂಸ್ ಮಾಡಲ್ಲ ಸರ್ ನಾವು. ಹೇಗೆ ಮಷಿನ್ ಕಟಿಂಗ್ ಅನ್ನ ಮಾಡೋದ್ರಿಂದ, ರಾಗಿ ಮಷಿನ್ ಕಟಿಂಗ್ ಮಾಡೋದ್ರಿಂದ ನಿಮಗೆ ಹೇಗೆ ಅಲ್ಲಿ ಮಣ್ಣು ಮಿಶ್ರಣ ಹಲ್ಲು ಕಲ್ಲುಗಳು ನಿಮ್ಮ ರಾಶಿಯಲ್ಲಿ ಬರೋದಿಲ್ವಾ ಕಾಳುಗಳಲ್ಲಿ? ಇಲ್ಲ ಇಲ್ಲ ಸರ್, ನಮ್ದು ಏನಾಗಿದೆ ಅಂದ್ರೆ ಕಪ್ಪು ಭೂಮಿ ಇರೋದ್ರಿಂದ ಕಲ್ಲು ಏನ್ ಬರಲ್ಲ ಸರ್, ಸ್ವಲ್ಪ ಎರೆ ಮಣ್ಣು ಬರುತ್ತೆ. ಅದನ್ನ ಎಲ್ಲ ನಂದೇ ಮಿಷನ್ ಇರೋದ್ರಿಂದ ನಾನೆಲ್ಲ ಕ್ಲೀನ್ ಮಾಡ್ಕೊಂತೀನಿ ಸರ್, ಕ್ಲೀನಿಂಗ್ ಮಿಷನ್ ಇದೆ. ಆಮೇಲೆ ಪಾಲಿಶ್ ಕೂಡ ಕೇಳಿದೆ ರೀ, ಪಾಲಿಶ್ ಕೂಡ ಮಾಡಿಕೊಡೋಂತ ಮಿಷನ್ ಕೂಡ ಇದಾವೆ ಸರ್ ಚಿಕ್ಕದುವೆ ನಾನು. ಹಾಗಾಗಿ ನನಗೆ ಅದನ್ನು ಅದೇನು ಸಮಸ್ಯೆ ಆಗಿಲ್ಲ. ಬರುತ್ತೆ ಮಣ್ಣು, ಎರೆ ಮಣ್ಣು ಬರುತ್ತೆ ಸರ್, ಬರಲ್ಲ ಅಂತ ಏನಲ್ಲ. ಬಟ್ ಕೆಲವೊಂದ್ ಟೈಮ್ ಬಿದ್ದಿರುತ್ತಲ್ವಾ, ಬಿದ್ದಾಗ ಅದನ್ನ ಮಿಷನ್ ಕಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಮಣ್ಣು ಬರುತ್ತೆ ಸರ್. ಬಟ್ ನಾವು ಈ ತರ ಮಾಡ್ಕೊಂತ ಇದೀವಿ, ಅದೇನ್ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ಈಗ ಲೇಬರ್ ಹಿಡ್ಕೊಂಡು ಒಕ್ಕಣೆ ಮಾಡಿ ಅದೇನು ರಾಶಿ ಮಾಡೋ ಅಷ್ಟೊತ್ತಿಗೆ ಅದೇನ್ ಮಣ್ಣು ಬರುತ್ತಲ್ಲ ಅದಕ್ಕಿಂತ ಕಡಿಮೆನೆ ಇರುತ್ತೆ ಸರ್ ಇದು. ಈಗ ಸಿದ್ದರಾಮಪ್ಪ ತಮಗೆ ರಾಗಿ ಒಂದ್ ಎಕರೆಯಿಂದ ಎಷ್ಟು ಖರ್ಚು ಬಂತು, ಬೇಸಾಯದ ಖರ್ಚು ಅಂದಾಜು ಎಷ್ಟು ಬಂತವಾಗ ತಮ್ಗೆ ಸರ್? ಪರ್ಫೆಕ್ಟ್ ಅಂದ್ರೆ ನಾನ್ ಸ್ವಲ್ಪ ತೆಗೆದು ನೋಡ್ಬೇಕು, ಯಾಕಂದ್ರೆ 2 ವರ್ಷ ಆಯ್ತು ಬೆಳೆದಿಲ್ಲ. ಅಂದಾಜು ಸರ್ ಅಂದಾಜು 5-8 ಸಾವಿರ ರೂಪಾಯಿ ಒಳಗಡೆ ಸರ್, 1-8 ಸಾವಿರ ಒಳಗಡೆ ಖರ್ಚು ಬರುತ್ತೆ. ಹೌದು ಹೌದು ಸರ್. ಸರ್ ಹೆಂಗಂದ್ರೆ 2 ಸರಿ ಟಿಲ್ಲರ್ಗು ಮತ್ತೆ ಕುಂಟೆ ಹೊಡ್ಲಿಕ್ಕೆ 2 ಸಾವಿರ ರೂಪಾಯಿ ಸರ್. ಬಿತ್ತನೆ ಮಾಡೋದು ಅಲ್ಲ, ಬಿತ್ತನೆ ಮಾಡೋದು ಒಂದ್ 800 ರೂಪಾಯಿ ಸರ್. ಎಲ್ಲಾ ಸೇರಿ ಬೀಜ ಅಂತೂ ನನ್ನ ಹತ್ರ ಇರುತ್ತೆ ಸರ್. ಕಟಿಂಗ್ ಮಷಿನ್ ಇದು ಒಂದ್ 300 ರೂಪಾಯಿ ಆಗುತ್ತೆ ಸರ್ ಬಿತ್ತನೆ ಮಾಡ್ಲಿಕ್ಕೆ. ಆಮೇಲೆ 1-2 ಸರಿ ಎಡೆ ಹೊಡೆದಿವಿ ಅಂತ ಇಟ್ಕೊಡ್ರಿ, ಅದು 1-1.5 ಸಾವಿರ ರೂಪಾಯಿ ಅಂದ್ರು. ಆಮೇಲೆ ಕಟಿಂಗ್ ಮಾಡಕ್ ಒಂದ್ 300 ರೂಪಾಯಿ ಆಗುತ್ತೆ ಸರ್ ಎಕರೆಕ್ಕೆ, ಒಂದ್ 7-8 ಸಾವಿರ. ಗೊಬ್ಬರ ಹಾಕಿದ್ವು, ಪಾದ ಹಾಕಿದ್ವು ಅಂದ್ರೆ 10 ಸಾವಿರ ರೂಪಾಯಿ ಒಂದ್ ಎಕರೆ ಖರ್ಚಾಗತ್ತೆ ನಿಮಗೆ. ಒಂದ್ 10 ಕ್ವಿಂಟಾಲು ಬಂದ್ರು ಹೇಗೆ ಮಾರುಕಟ್ಟೆ ದರ ಸಿಗಬಹುದು? ಇವಾಗ ಹೇಗಿದೆ, ಮೊದಲು ಹೇಗಿತ್ತು ಧಾರಣೆ? ಸರ ನಾನು ಮೊದ್ಲಿದ್ದ ಈಗ ಸುಮಾರು 2016 ನಾನ್ ಮಾರ್ಕೆಟ್ ಮಾರಲ್ಲ ಸರ್. ನಂದೇ ಆದ ಗ್ರಾಹಕರು ಇದಾರೆ ಸರ್, ಸಿರಿಧಾನ್ಯ ಗ್ರಾಹಕರು. ನಾವು ಸಾಮಾನ್ಯ ಒಬ್ಬ ಗ್ರಾಹಕ, ಒಬ್ಬ ರೈತ ಮಾರುಕಟ್ಟೆಗೆ ಮಾರಿದಾಗ ಎಷ್ಟು ಲಾಭ ಬರ್ಬೋದು ಅಂತೀರಿ? ಒಂದ್ ಎಕರೆ ರಾಗಿ ಬೆಳೆದ್ರೆ ಎಷ್ಟು ಉಳಿಬಹುದು? 8-1.5 ಸಾವಿರ ರೂಪಾಯಿ ಸರ್, 8-1.5 ಈಗ ಮ್ಯಾಕ್ಸಿಮಮ್ ಸರ್ 2.5 ಸಾವಿರ ರೂಪಾಯಿ ಇಟ್ಕೊಳ್ರಿ. 8 ಕ್ವಿಂಟಲ್ ಇಳುವರಿ ಬಂತಂದ್ರು 20 ಸಾವಿರ ರೂಪಾಯಿ ಬರುತ್ತೆ ಸರ್. ಹೌದು, 10 ಸಾವಿರ ರೂಪಾಯಿ ಖರ್ಚು ಮಾಡಿದ್ರ ಕೂಡ 10 ಸಾವಿರ ರೂಪಾಯಿಕಂತೂ ಸಾವಿಲ್ಲ ಸಾವಿಲ್ಲ ಅಂದ್ರೆ 10 ಸಾವಿರ ರೂಪಾಯಿಗೆ ಉಳಿಯುತ್ತೆ ಸರ್, ಉಳಿತದೆ. ಬಟ್ ಈ ಸಿರಿಧಾನ್ಯ ರಾಗಿ ಅಥವಾ ಸಿರಿಧಾನ್ಯ ಬೆಳೆಯೋದ್ರಿಂದ ದೊಡ್ಡ ಲಾಭ ಅಂತೂ ಇರಲ್ಲ ಸರ್. ಬಟ್ ಲಾಸ್ ಅಂತೂ ಇಲ್ವೇ ಇಲ್ಲ ಸರ್, ಇದು ಮಾತ್ರ. ಹೌದೌದೌದು, ಈ ಭತ್ತ ಬೆಳೆದು, ಹತ್ತಿ ಬೆಳೆದು, ಮೆಣಸಿನ್ಕಾಯಿ ಬೆಳೆದ್ರು ಅದ್ರಲ್ಲಿ ಸಿಕ್ಕಾಬಟ್ಟೆ ಲಾಸ್ ಆಗ್ತಾರೆ ರೈತರು. ಇದು ಆತರ ಆಗಲ್ಲ ಸರ್, ಲಾಸ್ ಅಂತೂ ಆಗದೇ ಇಲ್ಲ ಸರ್. ಮ್ಯಾಕ್ಸಿಮಮ್ ನಿಮ್ಗೆ 4 ಕ್ವಿಂಟಲ್ ಆದ್ರೂ ಕೂಡ ಅವ್ನ ಇಟ್ಟ ಖರ್ಚು ಅಂತ ರಿಪೋರ್ಟ್ ಬಂದೇ ಬರುತ್ತೆ ಸರ್. ಅಲ್ಲ, ಈಗ ರಾಗಿಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ, ಬಹಳಷ್ಟು ತಿನ್ಲಿಕ್ಕೆ ಮುಂದ್ ಬರ್ತಾ ಇದೆ ರಾಗಿಯನ್ನ. ಹೌದು ಸರ್, ಈಗ ನೋಡ್ರಿ, ಈಗ ನನ್ನ ಹತ್ರ ನಾನ್ ಬೆಳೆದದ್ದೆಲ್ಲ ಖಾಲಿ ಆಗಿ ನಮ್ಮ ಬೇರೆ ರೈತರ ಹತ್ರ ಖರೀದಿ ಮಾಡ್ತಾ ಇದೀವಿ ಸರ್. ಈಗ ನಾವೇ ವರ್ಷಕ್ಕೆ ಈಗ ಮೊದ್ಲೆಲ್ಲ 5-10 ಕ್ವಿಂಟಲ್ 15 ಕ್ವಿಂಟಲ್ ಮಾರೋರು, ಈಗ 50 ಕ್ವಿಂಟಲಿಗೆ ಬಂದಿದೀವಿ ಸರ್. ಓನ್ಲಿ ರಾಗಿ ರಾಗಿ ಎಲ್ಲ ಕಸ್ಟಮರ್ ಗ್ರಾಹಕರು ಈಗ ರಾಗಿ ನಮ್ಮಲ್ಲಿ. ಆಮೇಲೆ ಸರ್ ನಮ್ದು ಎಲ್ಲ ಸಾಲ್ಟೆಕ್ಸ್ ಎಲ್ಲ ಇರೋದ್ರಿಂದ ಎಲ್ಲ ನೀಟ್ ಆಗಿ ಅವ್ರೇನ್ ಡೈರೆಕ್ಟ್ ರೆಡಿ ಟು ಕುಕ್ ಅನ್ನೋ ರೀತಿ ಮಾಡಿ ಕೊಡ್ತಾ ಇದ್ವಿ. ಮಾಡಿ ಪ್ಯಾಕಿಂಗ್ ಮಾಡಿ ಕೊಟ್ಬಿಡ್ತೀರಿ? ಹೌದ್ ಸರ್, ಹೌದ್ ಸರ್. ಆ ತರ ಇರೋದ್ರಿಂದ ಬಹಳಷ್ಟು ಸುಮಾರು ಅರ್ಧ ಕರ್ನಾಟಕದಲ್ಲಿ ನಮ್ ಕಸ್ಟಮರ್ ಇದಾರೆ ಸರ್. ಡೈರೆಕ್ಟ್ ನಾವು ಗ್ರಾಹಕರಿಗೆ ಮುಟ್ಟಿಸ್ತೀವಿ ಸರ್, ಇವ್ರಿಗೆ ಏನ್ ಕೊಡಲ್ಲ, ಯಾರಿಗೆ ಶಾಪ್ಗಳವರಿಗೆ ಏನ್ ಕೊಡಲ್ಲ ಸರ್. ಡೈರೆಕ್ಟ್ ಆಗಿ ನಾವು ಗ್ರಾಹಕರಿಗೆ ಕೊಡೋದ್ರಿಂದ ನಮ್ಗೆ 35 ರೂಪಾಯಿ ರೇಟ್ ಸಿಗ್ತಾ ಇದೆ ಸರ್. ರಾಗಿ 35 ರೂಪಾಯಿ ರೇಟ್ ಸಿಗ್ತದೆ ನಿಮ್ಗೆ, ಮಾರುಕಟ್ಟೆ ಕಡಿಮೆ ಆಗುತ್ತೆ ತಮ್ಗೆ. ಹೌದ್ ಸರ್, ಮಾರುಕಟ್ಟೆನಲ್ಲಿ ಈಗ ಈ ಒಂದು ವರ್ಷದಿಂದ ಸರ್ಕಾರದ ಖರೀದಿ ಮಾಡೋದ್ರಿಂದ 3,000 ರೂಪಾಯಿ ಸಿಗ್ತಾ ಇದೆ. ಮೊದ್ಲೆಲ್ಲ 2,000-2,500 ಒಳಗಡೆ ಇತ್ತು ಸರ್ ರೈತರಿಗೆ ಪಾಪ. ಈಗ ಸರ್ಕಾರದ ಖರೀದಿ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಸರ್. ಒಳ್ಳೇದು ಸಿದ್ದರಾಮಪ್ಪ. ಕೊನೆದಾಗಿ ನಮ್ಮ ರೈತರಿಗೆ ಏನ್ ಹೇಳ್ತಾರೆ, ಧೈರ್ಯವನ್ನ, ರಾಗಿಯನ್ನ ನಮ್ಮ ಭಾಗದಲ್ಲಿ ಬೆಳೆದು ಅಂತಾರೆ ರೈತರು, ಬಳ್ಳಾರಿ ಈ ಕಡೆ ಎಲ್ಲ ಸರ್? ನಮ್ಮ ರೈತರಿಗೆ ಏನ್ ಹೇಳ್ಬೋದಂದ್ರೆ, ನಮ್ಮ ರೈತರಿಗೆ ತುಂಗಭದ್ರಾ ನದಿ ನೀರಿರೋ ತನಕ ಅವರು ಭತ್ತ ಮೆಣಸಿನಕಾಯಿ ಬೆಳೆಯೋದ್ ಬಿಡಲ್ಲ ಸರ್, ಬಿಡೋದಿಲ್ಲ. ಆದ್ರೂ ಈಗ ಒಂದ್ ಸ್ವಲ್ಪ ಮನ ಪರಿವರ್ತನೆ ಆಗ್ತಾ ಇದೆ, ಬೆಳಿಬೇಕಪ್ಪ ನಾವು ರಾಗಿಯನ್ನ ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತಕ್ಕಂಥ. ಹೌದೌದೌದೌದು ಸರ್, ಅದು ಖಂಡಿತ. ಯಾಕಂದ್ರೆ ನಮ್ ತಾಲೂಕಲ್ಲೇ ನಾನು ಈ 2 ವರ್ಷದಿಂದ 2,000 ಎಕರೆ ಸಿರಿಧಾನ್ಯ ಮಾಡಿಸಿದ್ದೆ ಸರ್. ಸಿರಿಧಾನ್ಯ ಬೆಳೆದ್ರು ರೈತರು ಅಂದ್ರೆ ಬರೀ ನವಣಿ ಒಂದೇ ಅಲ್ಲ ಸರ್, ಟೋಟಲ್ ಕೊರ್ಲೆ ಸಾವೆ ಎಲ್ಲಾ ತರ ಬೆಳೆದ್ರು. ಆ ತರ ಬೆಳಿಲಿ, ಬೆಳಬೇಕು, ಎಲ್ಲಾ ರೈತರು ತಿನ್ಬೇಕು, ಎಲ್ಲಾರು ಆರೋಗ್ಯವಾಗಿರ್ಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಆಶಯ ಸರ್. ಅದಕ್ಕೋಸ್ಕರ ನಾವು ಸುಮಾರು ಏನೇ ಕಷ್ಟ ಬಂದ್ರು ಕೂಡ ನಾವು ನೀರಾವರಿ ರೈತರೇ ಸರ್. ಆದ್ರೂ ಬಿಟ್ಟು ಸಿರಿಧಾನ್ಯ ಬೆಳೆದು ಅದರದೇ ಒಂದು ಮಿಲ್ ಮಾಡಿಕೊಂಡು ಸುಮಾರು ರೈತರನ್ನೆಲ್ಲ ಜೊತೆ ಕರ್ಕೊಂಡು ನಮ್ ಸಂಘದಲ್ಲಿ ಎಲ್ಲಾರನ್ನ ಅವ್ರಿಗೂ ಸಿರಿಧಾನ್ಯದ್ದು ಅವ್ರು ಬೆಳೆದ್ರೆ ಅವ್ರದ್ದು ಒಳ್ಳೆ ಬೆಲೆಗೆ ತಗೊಂಡ್ಬಿಟ್ಟು ಇಲ್ಲ ಅವ್ರಿಗೆ ಮಿಲ್ ಮಾಡಿ ಕೊಟ್ಟು ಅವ್ರ ಕಡೆಯಿಂದ ಮಾಸ್ ಅಂತದ್ದು ಇವೆಲ್ಲ ನಿರಂತರ ನಡೀತಾ ಇರ್ತದ ಸರ್. ಹೌದು, ಆತರ ರೈತರು ಎಲ್ಲಾರು ಸಿರಿಧಾನ್ಯ ಬೆಳೆದು ತಾವೇ ತಮ್ಮ ಹೊಲದಲ್ಲಿ ಬೆಳೆದ ತಾವೇ ಊಟ ಮಾಡಿದ್ರೆ ಸಂತೋಷನೂ ಇರುತ್ತಲ್ವಾ, ಒಳ್ಳೆ ಪೋಷಕಾಂಶಗಳು ಸಿಗ್ತವೆ, ಆರೋಗ್ಯ ಸುಧಾರಣೆ ಆಗತ್ತೆ, ಭೂಮಿ ಫಲವತ್ತತೆನೂ ಜಾಸ್ತಿ ಆಗತ್ತೆ. ಸಿರಿಧಾನ್ಯಗಳು ಅಂತ ಪೋಷಕಾಂಶ ತೊಳೆದಿಲ್ಲ ಭೂಮಿಯಿಂದ. ಹೌದು, ತೊಗೊಳಲ್ಲ ಸರ್. ಇದು ನೋಡ್ರಿ ಸರ್, ಸುಮಾರು 5-6 ವರ್ಷದಿಂದ ಸತತ ಒಂದೇ ಬೆಳೆ ಬೆಳೆದ್ರು ಕೂಡ ಅಷ್ಟೇ ಈಲ್ಡಿಂಗ್ ಇರ್ತಾರೆ, ಅಷ್ಟೇ ಈಲ್ಡಿಂಗ್ ಇರುತ್ತೆ. ಹಿಂದಕ್ಕೆಲ್ಲ ಬೆಳಿತಿದ್ರು, ಆದ್ರೆ ಇತ್ತೀಗ ಮರ್ತ್ ಬಿಟ್ಟು ನಾವು ಭತ್ತ ಬಂದ್ಮೇಲೆ. ಹೌದ್ ಸರ್, ಹೌದ್ ಸರ್, ಅದು ನಿಜನೇ. ಬಟ್ ಇದು ಬೆಳೆಯೋದ್ರಿಂದ ಆಮೇಲೆ ಇದನ್ನ ಊಟ ಮಾಡೋದ್ರಿಂದ ಆರೋಗ್ಯವಾಗಿರ್ಬೋದಂತ ನನ್ನ ಅಭಿಪ್ರಾಯ ಸರ್. ಒಳ್ಳೇದು ಸಿದ್ದರಾಮಪ್ಪ ಅವರ, ನಿಮ್ಮ ಒಂದು ಅನುಭವವನ್ನ ವಿಶೇಷವಾಗಿ ಸಿರಿಧಾನ್ಯ ಜೊತೆನೆ ರಾಗಿ ಬೆಳೆದಂತ ಅನುಭವವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ. ರೈತ ಬಂಧುವರಿದವರಿಗೆ ರಾಗಿ ಬೇಸಾಯ ಕುರಿತು ಸಿದ್ದರಾಮಪ್ಪ ಹವಿನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತ್ತಿ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಮಳೆ ಬಂದಿರುವ ಕಡೆ ರೈತ ಬಾಂಧವರು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಬೇಕು. ಇದರಿಂದ ನೀರು ಇಂಗುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ, ಜೊತೆಗೆ ಮಣ್ಣಿನ ಸವಕಳಿಯೂ ಕೂಡ ಕಡಿಮೆ ಆಗ್ತದೆ. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದ್ರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೋ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗೆ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲೆಥಿಯಾನ್ 50 EC ದ್ರಾವಣವನ್ನು ಬೆರೆಸಬೇಕು ಮತ್ತು

ಐಕ್ಯತೆ